ಮನಸ್ಸು ಕೊಡೋ ಹರಿಯಲ್ಲಿ ಶಂಭೋ ಕೈಲಾಸವಾದ ಗೌರೀಶ ಈಶ ಕೈಲಾಸವಾದ ಗೌರೀಶ ಈಶ ತೈಲಧಾರೆಯಂತೆ ಮನಸ್ಸು ಕೊಡೋ ಹರಿಯಲ್ಲಿ ಶಂಭೋ ಮಹಿಯೊಳಗೆ ಚರಿದನು ಮಹಾದೇವನೆ ಅಹಿಭೂಷಣನೆಯಲ್ಲ ಅವಗುಣಗಳೆನಿಸದಲೆ ವಿಹಿತ ಧರ್ಮದಿ ವಿಷ್ಣು ಭಕ್ತಿಯನು ಕೊಡು ಸುಂಬ ಕೈಲಾಸವಾದ ಗೌರಿ ಶೈಷ ಕೈ ಮನಸ್ಸು ಕಾರಣವಲ್ಲ ಪಾಪ ಪುಣ್ಯಕ್ಕೆಲ್ಲ ಮನಸ್ಸು ಕಾರಣವಲ್ಲ ಪಾಪ ಪುಣ್ಯಕ್ಕೆಲ್ಲ ಮನಸ್ಸು ಕಾರಣವಲ್ಲ ಪಾಪ ಪುಣ್ಯಕ್ಕೆಲ್ಲ ಅನಲಾಖನಿಲ್ಲ ಪ್ರೇರಣೆ ಇಲ್ಲದೆ ಧನು ಜಗದ ಮನಹಾರಿ ದಂಡ ಪ್ರಣವ ಮಾಡ್ಬೆ ಮಣಿಸೀಸಿರವ ಸಜ್ಜನ ಚರಣ ಕಮಲದಲ್ಲಿ ಕೈಲಾಸವಾಸ ಗೌರೀಶ ಈಶ ಕೈಲಾಸವಾಸ ಗೌರೀಶ ಈಶ ಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ ಶಂಭೋ ಕೈಲಾಸವಾದ ಗೌರೀಶ ಈಶ ಭಾಗೀರಥೀಧರನೆ ಭಯವ ಪರಿಹರಿಸಯ್ಯ ಭಾಗೀರಥೀಧರನೆ ಭಯವ ಪರಿಹರಿಸಯ್ಯ ಭಾಗೀರಥೀಧರನೆ ಭಯವ ಪರಿಹರಿಸಯ್ಯ ಲೇಸಾಗಿ ನೀಸಲಹೋ ಸಂತತ ಸರ್ವದೇವ ಲೇಸಾಗಿ ನೀಸಲಹೋ ಸಂತತ ಸರ್ವದೇವ ಭಾಗವತ ಕನಪ್ರಿಯ ವಿಜಯ ವಿಠಲನಂಗ್ರಿ ಭಾಗವತ ಕನಪ್ರಿಯ ವಿಜಯ ವಿಠಲನಂಗ್ರಿ ಭಾಗವತ ಭಾಗ್ಯವನು ಕೊಡೋ ಶಂಭೋ ಕೈಲಾಸವಾಸ ಗೌರೀಶ ಈಶ ಕೈಲಾಸವಾಸ ಗೌರೀಶ ಈಶ ತೈಲಧಾರೆಯಂತೆ ಮನಸ್ಸು ಕೊಡೋ ಹರಿಯಲ್ಲಿ ಶಂಭೋ ಗೌರೀ ಜೈ ಜಾ. ಸಂತತ ಸರ್ವದೇವಾ ದೇಸಾಗಿ ನಿಧಲ ಹೋ ಸಂತತ ಸರ್ವದೇವಾ ಭಾಗವತ ಜನ ಪ್ರಿಯ ವಿಜಯ ವಿಠಲನಲ್ಲಿ ಜಗು ಮಾಡದ ಬದಿಪ ಭಾಗ್ಯವನು ಕೊಡು ಶಂಭೋ ಕೈಲಾಸವಾದ ಗೌರಿ ತೈಲಧಾರೆಯಂತೆ ಮನಸ್ಸು ಕೊಡೋ ಹರಿಯಲ್ಲಿ